ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ, ರೋಟರಿ ಕ್ಲಬ್ ಚಿತ್ರದುರ್ಗ, ಚಿತ್ರದುರ್ಗ ರೋಟರಿ ಟ್ರಸ್ಟ್, ಶಂಕರ್ ವಿಷನ್ ಸೆಂಟರ್ ಚಳ್ಳಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 9/12/2025 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಸ್ಥಳ SRBMS ರೋಟರಿ ಸೇವಾ ಭವನ, ಚಳ್ಳಕೆರೆ ರಸ್ತೆ, ಭಾಷ್ ಸರ್ವಿಸ್ ಸೆಂಟರ್ ಹಿಂಭಾಗ, ಚಿತ್ರದುರ್ಗ. ಸಂಪರ್ಕ ಸಂಖ್ಯೆ 7091425659. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜಲ ಸಂತೆಪೇಟೆ, ಚಿತ್ರದುರ್ಗ. ಕೃಷಿಯಲ್ಲಿ ಸಾವಯವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆಯ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಪ್ರಸ್ತುತ ಕೃಷಿಯಲ್ಲಿ ಸಂದಿಗ್ಧತೆಗಳು ಮತ್ತು ಪರಿಹಾರ ಉಪಾಯಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ನಮ್ಮ ಕೃಷಿಯಲ್ಲಿ ರೈತರು ಸಾಕಷ್ಟು ಸಂದಿಗ್ಧತೆಗಳನ್ನು ಅನುಭವಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಈ ಕೃಷಿ ಉಳಿಯೋದು ಎಷ್ಟು ಅಗತ್ಯ ಅಂತ ಹೇಳ್ತೀರಾ ಸರ್? ಮೂಲಭೂತವಾಗಿ ಕೃಷಿ ಒಂದು ಮಾನವ ಕೈಗೊಂಡಂತ ಒಂದು ಮೊದಲ ವೃತ್ತಿ ಸರ್. ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಕೃಷಿ ಮತ್ತು ಮಾನವನ ವಿಕಾಸ ಒಂದನ್ನೊಂದನ್ನ ಸೇರಿಕೊಂಡು ಬೆಳೀತಾ ಬಂದಿದೆ. ಈಗ ನಮಗೆ ಹಿಂದೆಂದಿಗಿಂತಲೂ ಹೆಚ್ಚು ಅಗತ್ಯವಾಗಿ ಕೃಷಿ ಬೇಕಾಗಿದೆ. ಏಕೆಂದರೆ ಹೆಚ್ಚುತ್ತಿರುವಂಥ ಜನಸಂಖ್ಯೆ, ಅದಕ್ಕೆ ಬೇಕಾಗಿರುವಂಥ ಆಹಾರವನ್ನು ಒದಗಿಸೋದು ಅತ್ಯಂತ ಸವಾಲಿನ ಕೆಲಸ ಆಗಿದೆ. ಕೃಷಿ ಅಂತ ಹೇಳಿದ್ರೆ ಅದೊಂದು ಶಕ್ತಿಯ ಸಂಚಯ ಸರ್. ಅದೊಂದು ಅದ್ಭುತವಾದಂಥ ಕ್ಷೇತ್ರ, ಶ್ರೇಷ್ಠ ಕ್ಷೇತ್ರ, ಮಾತೃ ಕ್ಷೇತ್ರ ಅಂತ ಹೇಳ್ತೀವಿ. ಮದರ್ ಆಫ್ ಆಲ್ ಪ್ರೊಫೆಷನ್ಸ್ ಇಸ್ ಅಗ್ರಿಕಲ್ಚರ್ ಅನ್ನೋದು ಒಂದು ಮಾತಿದೆ. ನಾನು ನನ್ನ ರೈತ ಮಿತ್ರರೊಂದಿಗೆ ಮಾತಾಡುವಾಗ ಹೇಳ್ತೇನೆ, ನೀವು ಒಂದು ರೀತಿಯ ಜಾದುಗಾರರಿದ್ದ ಹಾಗೆ. ಯಾಕೆಂದರೆ ಒಂದು ಬೀಜವನ್ನು ಹಾಕಿ ಸಾವಿರಾರು ಬೀಜಗಳನ್ನು ತೆಗೆಯುವಂಥ ಕೆಲಸ ಮಾಡುವಂಥವರು ನೀವು. ಎಲ್ಲರಿಗೂ ಅದು ಮಾಡಲಿಕ್ಕೆ ಬರೋದಿಲ್ಲ. ನೀವು ಪ್ರಕೃತಿ ಮಾತೆಯೊಂದಿಗೆ ಒಂದು ರೀತಿಯ ಒಡಂಬಡಿಕೆ ಮಾಡಿಕೊಂಡು ಒಂದು ಮೋಡಿ ಮಾಡ್ತೀರಿ ಆ ಪ್ರಕೃತಿ ಮಾತೆ ಜೊತೆಗೆ. ಆ ಮಾತೆ ಕೂಡ ಎಲ್ಲ ರೈತರನ್ನು ಅದೇ ರೀತಿ ಹಾರೈಸಿ ಹರಿಸೋದಿಲ್ಲ. ಯಾಕೆಂದರೆ ಯಾರು ಆ ಮಾತೆಯೊಂದಿಗೆ ಮಮತೆಯಿಂದ ವರ್ತಿಸ್ತಾರೆ, ಆಮೇಲೆ ಇದರಲ್ಲಿ ಒಂದು ಶಿಸ್ತು, ಜವಾಬ್ದಾರಿ, ಅಂತಃಕರಣ ಇವೆಲ್ಲವನ್ನು ಇಟ್ಕೊಂಡು ಕೃಷಿಯನ್ನು ಮಾಡ್ತಾರೋ ಅಂಥವ್ರಿಗೆ ಒಲಿಯೋದು ಅನ್ನೋದನ್ನ ನಾವು ನಮ್ಮ ಅನುಭವದಲ್ಲೂ ನೋಡಿದ್ದೇವೆ. ಈ ಮಾತುಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಕೃಷಿ ವಿಕಾಸ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಕೃಷಿ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಕೃಷಿಯಲ್ಲಿ ಇರುವಂಥವರು ಕೃಷಿಯನ್ನು ಒಲುಮೆಯಿಂದ ಒಪ್ಪಿಕೊಂಡು ಮುಂದುವರಿಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ತುಂಬ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಪ್ರಚಲಿತವಾದಂಥ ಒಂದು ವಿದ್ಯಮಾನ. ಇದನ್ನು ವ್ಯವಸ್ಥೆಗಳು ಕೂಡ ಅಂದರೆ ಸರ್ಕಾರವೂ ಕೂಡ ತುಂಬ ಅದನ್ನು ನಿರ್ವಹಿಸಬೇಕು ಅಂತೇಳಿ ಹಲವಾರು ರೀತಿಯ ಯೋಜನೆಗಳನ್ನು ನಿರಂತರವಾಗಿ ಕೈಗೊಳ್ತಾನೆ ಬರ್ತಾ ಇದ್ದಾವೆ. ಆಮೇಲೆ ಕೃಷಿ ಕ್ಷೇತ್ರದ ಬಗ್ಗೆ ಒಲುಮೆ ಇರುವಂಥ ಎಲ್ಲ ವ್ಯಕ್ತಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅನೇಕ ವ್ಯವಸ್ಥೆಗಳು, ಇವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕೃಷಿಕರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಇದೊಂದು ರೀತಿಯ ಒಂದು ಪರ್ವಕಾಲ. ಈಗ ನಾವು ಈ 21ನೇ ಶತಮಾನದಲ್ಲಿ ಯಾವ ಘಟ್ಟವನ್ನು, ಕಾಲಘಟ್ಟವನ್ನು ನಾವು ತಲುಪಿದ್ದೇವೆ ಅಂತ ಹೇಳಿದ್ರೆ, ಇದರ 300 ವರ್ಷಗಳ ಹಿಂದೆ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವ ಫಿಲಾಸಫರ್ ಹೇಳ್ತಾನೆ ಸರ್, 3 ವಿಧಾನಗಳಿದೆಯಂತೆ ಸಂಪತ್ತನ್ನು ಗಳಿಸಲಿಕ್ಕೆ. ಒಂದು ದರೋಡೆ, ಅದು ಅನೈತಿಕ, ಅದರಿಂದ ದುಡ್ಡು ಬರುತ್ತೆ, ಅದರ ಅನೈತಿಕ, ಒಪ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೇನೆ ಇನ್ನೊಂದು ವ್ಯಾಪಾರ, ಅದರಲ್ಲೂ ಒಂದು ಮೋಸದ ಒಂದು ಅಂಶ ಇರುತ್ತೆ, ಎಲ್ಲೋ ಒಂದು ಕಡೆ ಲಾಭವನ್ನೇ ಮಾಡಬೇಕು ಅನ್ನುವ ಉದ್ದೇಶ ಇರುತ್ತೆ. ಅದನ್ನು ನಾವು ನೇರವಾಗಿ ನೈತಿಕವಾದಂಥ ಮಾರ್ಗ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಆದರೆ ಅವನು ಹೇಳೋ ಪ್ರಕಾರ ಅತ್ಯಂತ ನೈತಿಕವಾದ ಮತ್ತು ಪ್ರಾಮಾಣಿಕವಾದ ಮಾರ್ಗ ಸಂಪತ್ತನ್ನು ಗಳಿಸಲಿಕ್ಕೆ ಯಾವುದಪ್ಪ ಅಂದರೆ ಅದು ಅಗ್ರಿಕಲ್ಚರ್, ಕೃಷಿ ಅಂತ ಹೇಳ್ತಾನೆ. ಸೊ ಈ ರೀತಿಯ ಒಂದು ಪ್ರಾಜ್ಞ ನುಡಿಯನ್ನು ಅವನು 300 ವರ್ಷಕ್ಕೂ ಮೊದಲೇ ಹೇಳಿ ನಮಗೆ ಒಂದು ಎಚ್ಚರಿಕೆ ಮಾತನ್ನು ಕೊಟ್ಟಿದ್ದಾನೆ. ಮತ್ತು ಕೃಷಿಯನ್ನು ನಾವು ಯಾವ ರೀತಿ ಒಪ್ಕೊಂಡು ಮಾಡಬೇಕು ಅನ್ನೋದನ್ನು ಅದೊಂದು ಮಾತು ನಮಗೆ ಜ್ಞಾಪಿಸ್ತದೆ. ಇನ್ನೊಂದು ಕಡೆ ದಿನಕರ ದೇಸಾಯಿ ಒಂದು ಮಾತು ಹೇಳ್ತಾರೆ, ಕೃಷಿ ಯಾವ ಮಟ್ಟದ ಶ್ರೇಷ್ಠವಾದಂಥ ಒಂದು ವೃತ್ತಿ ಅಂತ ಹೇಳಕ್ಕೆ, ತೂರಿ ಬಿಡಿ ನನ್ನ ದೇಹದ ಬೂದಿಯನ್ನು ಭತ್ತ ಬೆಳೆಯುವ ಹೊಲದಲ್ಲಿ ಬೂದಿಯ ಚೈತನ್ಯದಿ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂಥೇಳಿ ಆ ಕವಿ ಮಹಾಶಯ ಹೇಳ್ತಾರೆ ಸರ್. ಅಂದರೆ ನಮ್ಮ ದೇಹದ ಬೂದಿ ಕೂಡ ಶ್ರೇಷ್ಠತೆಯನ್ನು ಕಂಡುಕೊಳ್ಬೇಕಂತ ಹೇಳಿದ್ರೆ, ಅದು ಎಲ್ಲಾದರೂ ಒಂದು ಬೀಜವನ್ನು ಅಂಕುರ ಮಾಡಲಿಕ್ಕೆ ಸಹಾಯ ಮಾಡಿದ್ರೆ ಆಗ ನಮ್ಮ ಹುಟ್ಟು ಹುಟ್ಟು ಸಾವಿನ ಸಾರ್ಥಕತೆಯನ್ನು ಅಲ್ಲಿ ಕವಿ ನೋಡ್ತಾನೆ ಅನ್ನೋ ಮಾತನ್ನು ಈ ಒಂದು ಕವನದಲ್ಲಿ ಹೇಳ್ತಾನೆ. ಇದನ್ನು ಜ್ಞಾಪಿಸ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಕೃಷಿಯ ಶ್ರೇಷ್ಠತೆ ಅಷ್ಟೊಂದು ಇರುವಾಗ, ಕೃಷಿಯಲ್ಲಿರುವಂಥ ಸಮಸ್ಯೆಗಳು ಪರಿಹಾರ ಆಗದೇ ಇರುವಂಥ ಸಮಸ್ಯೆಗಳೇನಲ್ಲ ಅಂಥೇಳಿ ನಾನು ಭಾವಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ನನ್ನ ಅನುಭವದಲ್ಲೂ ಕೂಡ ಅನೇಕ ವರ್ಷಗಳ ಅನುಭವದಲ್ಲಿ ಈ ಕೃಷಿಯನ್ನು ನಾವು ನೋಡ್ತಿರುವಂತ ರೀತಿ, ಅದನ್ನ ಮುಂದೆ ತೆಗೆದುಕೊಂಡು ಬೇಕಾದಂತ ಹಾದಿ, ಇವುಗಳ ಬಗ್ಗೆ ನಾವು ಒಂದ್ ಕಡೆ ಒಂದ್ ಸ್ವಲ್ಪ ನಿಂತು ಆಲೋಚನೆ ಮಾಡಿ ಮುಂದುವರಿಬೇಕಾಗ್ತದೆ. ಸರ್ ಆಗಿದೆ, ಇಷ್ಟೆಲ್ಲ ಹೇಳಿದ್ರಿ ಸರ್, ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ತರ ಒಂದು ಕೃಷಿಯನ್ನ ಮಾಡಬೇಕಾಗತ್ತೆ ಸರ್? ಈ ಸೂಕ್ಷ್ಮ ಕಾಲಘಟ್ಟದಲ್ಲಿ ನಾವು ಯಾವ ರೀತಿಯ ಕೃಷಿ ಆಯ್ಕೆ ಮಾಡಿದ್ರೆ ನಮ್ಮ ಸಮಸ್ಯೆಗಳು ನೀಗುತ್ತವೆ ಅನ್ನೋದು ಸಹಜವಾಗಿ ಬರುವಂತ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ಸುತ್ತಲ ವಿದ್ಯಮಾನಗಳನ್ನ ಗಮನಿಸಿದಾಗ ಯಾವ ರೀತಿಯ ಕೃಷಿ ಅಂದ್ರೆ ಈಗ ರಾಸಾಯನಿಕಗಳನ್ನು ಬಳಸಿ ಕೃಷಿ ಮಾಡಬಹುದಾ ಅಥವಾ ಸಾಂಪ್ರದಾಯಿಕ ಕೃಷಿನೇ ಶ್ರೇಷ್ಠವಾ? ಈ ಆಧುನಿಕ ಕಾಲಘಟ್ಟದಲ್ಲಿ ಹೆಚ್ಚಾಗ್ತಿರುವಂತ ಜನಸಂಖ್ಯೆಗೆ ಬೇಕಾಗುವಂತ ಆಹಾರ ಉತ್ಪಾದನೆ ಬಹಳ ತ್ವರಿತವಾಗಿ ಮಾಡಬೇಕು, ಇದರಲ್ಲಿ ಸಾವಯವ ಕೃಷಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಪ್ರಶ್ನೆ ಬರ್ತದೆ. ಅಥವಾ ಇತ್ತೀಚೆಗೆ ನೈಸರ್ಗಿಕ ಕೃಷಿ ಬಗ್ಗೆ, ಸಹಜ ಕೃಷಿ ಬಗ್ಗೆ ಹಲವಾರು ಕೃಷಿಕರು ಮಾತಾಡ್ತಾ ಇದ್ದಾರೆ, ಅಲ್ಲಲ್ಲೇ ನಾವು ಯಶಸ್ವಿ ಉದಾಹರಣೆಗಳನ್ನು ಸಹ ಕಾಣ್ತಾ ಇದ್ದೇವೆ. ಆದರೆ ಸಾರಾಸಗಟಾಗಿ ಪ್ರಪಂಚದಾದ್ಯಂತ ರಾಸಾಯನಿಕಗಳನ್ನು ಬಳಸಿ ಕೃಷಿಯನ್ನು ಮಾಡುವಂಥದ್ದು ಪ್ರಚಲಿತವಿದೆ. ಕಳೆದ ಒಂದು 70-80 ವರ್ಷದಲ್ಲಿ ಎರಡನೇ ಮಹಾಯುದ್ಧದ ನಂತರ ಬಂದಂತ ಕೃಷಿಯ ಬೆಳವಣಿಗೆಗಳಲ್ಲಿ ಈ ರಾಸಾಯನಿಕಗಳನ್ನು ಬಳಸುವಂತ ವಿದ್ಯಮಾನಗಳು ಜಾಸ್ತಿ ಆಗ್ತಾ ಬಂದವು. ರಾಸಾಯನಿಕಗಳ ಗೊಬ್ಬರ ಇರಬಹುದು ಅಥವಾ ಕೀಟ ರೋಗ ಬಾಧೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ರಾಸಾಯನಿಕಗಳ ಮುಖಾಂತರ ಮಾಡುವಂಥದ್ದು, ಹೀಗೆ ರಾಸಾಯನಿಕ ಆಧಾರಿತವಾದಂತ ಕೃಷಿಯೇ ದೊಡ್ಡದಾಗಿ ಬೆಳೀತಾ ಬಂತು. ಅದನ್ನೆಲ್ಲವೂ ನಾವು ಈಗ ಒಂದು ರೀತಿ ಅದು ನಮ್ಮನ್ನು ಆವರಿಸ್ಕೊಂಡಿದೆ, ಅದನ್ನು ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು. ಆದರೆ ಅದರಲ್ಲಿ ಕೆಲವು ಮೆರಿಟ್ಸು ಇದೆ, ಡಿಮೆರಿಟ್ಸು ಇದೆ, ನಮಗೆ ತೊಂದರೆನೂ ಆಗ್ತಾ ಇದೆ, ಪರಿಸರಕ್ಕೆ ತೊಂದರೆ ಆಗ್ತಿರೋದನ್ನ ನಾವು ಗಮನಿಸಿದ್ದೇವೆ. ಅದು DDT ಒಂದು ಉದಾಹರಣೆ ಇರ್ಬೋದು, ಅಮೆರಿಕದಲ್ಲಿ ಸೈಲೆಂಟ್ ಸ್ಪ್ರಿಂಗ್ ಅಂತೇಳಿ ಏನೋ ಒಂದು ಪುಸ್ತಕದ ಮುಖಾಂತರ ನಮಗೆ ತಿಳಿಸ್ಕೊಡಲಾಗಿದೆ. ಇವನ್ನೆಲ್ಲ ಗಮನಿಸಿದಾಗ, ಈ ಸೂಕ್ಷ್ಮಗಳನ್ನ ಗಮನಿಸಿದಾಗ ಅವುಗಳನ್ನ ನಾವು ಹಾಗೇನೆ ನಿರ್ಲಕ್ಷ್ಯ ಮಾಡಲಿಕ್ಕೂ ಬರೋದಿಲ್ಲ. ಅವುಗಳಿಂದ ಸಿಕ್ತಿರುವಂತಹ ಈ ಸಂದೇಶವನ್ನ ನಾವು ಸ್ವೀಕರಿಸಿ ಹೇಗೆ ಒಂದು ಬ್ಯಾಲೆನ್ಸ್ಡ್ ಅಂದ್ರೆ ಸಮತೋಲಿತವಾದಂತ ಒಂದು ವಿಧಾನವನ್ನಾದರೂ ಕಂಡುಕೊಳ್ಳಿಕ್ ಸಾಧ್ಯ ಇದೆಯಾ ಅನ್ನೋ ಮಾತನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತದೆ. ಏಕೆಂದ್ರೆ ಮಾನವನ ವಿಕಾಸದ ಸಂದರ್ಭದಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಆಚರಣೆಗಳನ್ನ ನಾವು ಒಪ್ಕೊಂಡಿದೀವಿ. ಅದು ಉದಾಹರಣೆಗೆ ನಾವು ದೇವರನ್ನ ತಗೊಂಡ್ರೆ, ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಶಿವನ ಪೂಜಿಸ್ತಾ ಇದ್ವಿ. ಅವನು ಹಲವಾರು 100 ವರ್ಷಗಳ ನಂತರ ಇನ್ನೊಬ್ರು ಯಾರೋ ಬಂದ್ರು, ನೋಡಿ ಶಿವನೇ ವಿಷ್ಣುವಿನ ರೂಪ, ವಿಷ್ಣುವಿಗೆ ಈ ರೀತಿಯ ಒಂದು ಆಯಾಮಗಳಿದೆ, ಇದನ್ನ ಪೂಜೆ ಮಾಡಿ, ಇದರಲ್ಲಿ ಈ ರೀತಿಯ ಒಂದು ವಿಶೇಷತೆಗಳಿದೆ ಅಂತ ಹೇಳಿದಾಗ ಆಯ್ತು, ಅದನ್ನು ಒಪ್ಕೊಂಡು ಜನ ಮಾಡಿದ್ರು. ಹಾಗೆ ಬುದ್ಧ ಬಂದ, ಬುದ್ಧನ ಒಪ್ಕೊಂಡ್ರು, ಬುದ್ಧನ ವಿಚಾರಗಳನ್ನ ಆಚರಣೆಗೆ ತಂದ್ರು. ಆನಂತರ ಮಹಾವೀರರು ಬಂದ್ರು, ಅವರ ವಿಚಾರಗಳನ್ನ ಒಪ್ಕೊಂಡ್ರು. ಯಾಕೆ ಈ ಉದಾಹರಣೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಈ ಭರತಖಂಡದ ಸಂಸ್ಕೃತಿಯ ವಿಶೇಷತೆನೇ ಅದು, ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಬದಲಾವಣೆಗಳು ಬಂದು ಅವುಗಳನ್ನ ಒಪ್ಕೊಳ್ತಾ ಆಚರಣೆ ಮಾಡ್ಕೊಳ್ತಾ ತನ್ನನ್ನು ತಾನು ವಿಕಾಸ ಮಾಡ್ಕೊಳ್ಳಿಕ್ಕೆ ವಿಶ್ಲೇಷಣೆಗಳನ್ನ ಮಾಡ್ಕೊಂತ ಬೆಳೀತಾ ಬಂದಂತ ಸಂಸ್ಕೃತಿ ನಮ್ದು. ಹಾಗಾಗಿನೇ ಭಾರತಕ್ಕೆ ಇರುವಂತ ಒಂದು ವಿಶಿಷ್ಟವಾದ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ಭಾರತವನ್ನ ಸರ್ವನಾಶ ಮಾಡಬೇಕು ಅನ್ನೋ ಯಾವ ಶಕ್ತಿಗಳಿಗೂ ಇಲ್ಲಿ ಯಶಸ್ಸು ಸಿಗಲಿಲ್ಲ. ಹಾಗಾಗಿನೇ ಇವತ್ತಿಗೂ ಕೂಡ ಭಾರತ ಒಂದು ಗಟ್ಟಿಯಾಗಿ ತನ್ನ ಸಂಸ್ಕಾರ ಸಂಸ್ಕೃತಿಯನ್ನು ಇಟ್ಕೊಳ್ಳೋಕೆ ಸಾಧ್ಯವಾಗಿರೋದು ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಒಂದು ಆಲೋಚನಾ ಶಕ್ತಿ ಈ ಭೂಮಿಯಲ್ಲಿದೆ. ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಕೃಷಿಯಗೆ ಅದೇ ಒಂದು ಉದಾಹರಣೆಯ ಶಕ್ತಿಯನ್ನು ತಗೊಂಡ್ರೆ, ಈ ಒಂದು ವಿಧಾನಗಳನ್ನ ನಾವು ಆಲೋಚನೆ ಮಾಡುವಾಗ ಯಾವ ವಿಧಾನ ತಗೊಳ್ಬೇಕು ಅಂದಾಗ, ಅದರಲ್ಲಿ ಒಂದು ನಮ್ಮ ಪರಿಸರಕ್ಕೆ ಸೂಕ್ತವಾಗುವ ನಮ್ಮ ಬಂಡವಾಳ ಭೂಮಿಯಾಗಿರುವಂತಹ ಈ ಸಂದರ್ಭದಲ್ಲಿ ಅದನ್ನ ಕಾಪಾಡಿಕೊಂಡು ನಮಗೆ ಬೇಕಾಗುವ ಆಹಾರ ಪದಾರ್ಥಗಳನ್ನ ಇಲ್ಲಿ ಬೆಳ್ಕೊಳ್ಳಿಕ್ಕೆ ಏನೇನು ಬೇಕಾಗುತ್ತೋ ಅದನ್ನ ಗಮನದಲ್ಲಿಟ್ಕೊಂಡು ಒಂದೇ ಒಂದು ವಿಧಾನ ಶ್ರೇಷ್ಠ ಅಂತ ಹೇಳಕ್ ಬರೋದಿಲ್ಲ. ಅದರಲ್ಲಿ ಮಿಕ್ಸ್ ಅಪ್ ಅಂದ್ರೆ ಮಿಶ್ರಣ ವಿಧಾನಗಳನ್ನ ಬಳಸ್ಕೊಳ್ಬೇಕಾಗ್ತದೆ. ಒಬ್ಬೊಬ್ಬರಿಂದ ಒಂದೊಂದನ್ನು ಕಲಿಬೇಕಾಗ್ತದೆ. ಕೃಷಿಯಲ್ಲಿ ಕಾಪಿ ಮಾಡಬೇಕು ಅಂತ ಹೇಳ್ಕೊಡ್ತೇವೆ ನಾವು. ಯಾರಾದರೂ ಒಳ್ಳೇದನ್ನು ಮಾಡಿದ್ರೆ ಅದನ್ನ ನಮ್ಮ ಜಮೀನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ನಮ್ಮ ಜಮೀನಲ್ಲಿ ಏನು ಬದಲಾವಣೆಗಳು ತಂದ್ರೆ ಅವರಷ್ಟೇ ಇಳುವರಿನ ನಾವು ತಗೊಳ್ಬಹುದು, ಅಥವಾ ಅವರಿಗೆ ಬಂದಂತ ಸಮಸ್ಯೆಗಳು ನಮಗ್ ಬರ್ದಂಗೆ ಕೀಟ ರೋಗ ಬಾಧೆಯನ್ನು ಮಾಡ್ಲಿಕ್ಕೆ ಯಾವ ಕ್ರಮನ ತಗೊಂಡ್ರೆ, ಅವ್ರು ಏನ್ ಮಾಡಿದ್ರು, ಅದರಲ್ಲಿ ಏನ್ ತಪ್ಪಿತ್ತು, ಅದು ಯಶಸ್ವಿ ಆಯ್ತಾ, ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ, ಈ ರೀತಿಯ ವಿಶ್ಲೇಷಣೆಗಳನ್ನ ಮಾಡ್ಕೊಳ್ತಾ ನಮ್ಮ ಜಮೀನುಗಳಲ್ಲಿ ನಿರಂತರವಾದಂತಹ ಈ ಬದಲಾವಣೆಗಳನ್ನ ಮಾಡ್ಕೊಳ್ಳಿಕ್ಕೆ ಕೃಷಿ ನಮಗೆ ಒಂದು ತೆರೆದ ಕ್ಷೇತ್ರವಾಗ್ತದೆ. ಹಾಗಾಗಿ ಒಂದು ಸಮಗ್ರ ಕೃಷಿಯ ವಿಧಾನಗಳನ್ನ ಅಭ್ಯಾಸ ಮಾಡೋದು ಜಾಣ ಕೃಷಿಕನ ನಡೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರೈತ ಬಂಧವರು ಸಮಗ್ರ ಕೃಷಿ ಅಳವಡಿಸ್ಕೋಬೇಕು, ರಾಸಾಯನಿಕ ಕೃಷಿ ಮಾಡ್ತಾರೆ, ಸಾವಯವ ಕೃಷಿ ಮಾಡ್ತಾರೆ, ನೈಸರ್ಗಿಕ ಕೃಷಿ ಮಾಡ್ತಾರೆ, ಈ ಥರ ಸಂದರ್ಭದಲ್ಲಿ ಎಷ್ಟೇ ನಾವು ಒಂದು ಜಾಗರೂಕತೆಯಿಂದ ಇದ್ರೂ ಕೆಲವೊಂದು ಸಾರಿ ಹವಾಮಾನ ವೈಪರೀತ್ಯಗಳು ಸಂಭವಿಸ್ತದೆ ಸರ್. ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ರೀತಿ ತಯಾರಿ ಮಾಡ್ಕೋಬೇಕಾಗಿರುತ್ತೆ, ಅವ್ರ ತಯಾರಿ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ ಸರ್? ಬಹಳ ಮುಖ್ಯವಾದ ಪ್ರಶ್ನೆನ ತಾವು ಎತ್ತಿದ್ರಿ ಸರ್. ಏನಂದ್ರೆ ಹವಾಮಾನ ವೈಪರೀತ್ಯ ಅಥವಾ ವಾಯುಗುಣ ಬದಲಾವಣೆ ಏನು ಈಗ ನಾವು ಗಮನಿಸ್ತಾ ಇದ್ವಿ, ಕಳೆದ ಸಾವಿರಾರು ವರ್ಷಗಳಿಂದ ಭೂಮಿ ಬದಲಾಗ್ತಾ ಬರ್ತಾ ಇದೆ. ಪ್ರಸ್ತುತ ಭೂಮಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ 700 ಕೋಟಿ ಜಾಸ್ತಿ ಜನಸಂಖ್ಯೆ ಇದೆ. ನಮ್ಮ ದೇಶದಲ್ಲೇ 140 ಕೋಟಿ ಜನಸಂಖ್ಯೆ ಇದೆ. ಇನ್ನು 30 ವರ್ಷದಲ್ಲಿ ನಮ್ಮ ಭೂಮಿಯ ಭೂಖಂಡದಲ್ಲಿ 900 ಕೋಟಿ ಜನಸಂಖ್ಯೆ ಇರಲಿದೆ. ನಾವು 160 ಕೋಟಿ ಜನಸಂಖ್ಯೆ ಆಗಲಿದ್ದೇವೆ. ಇದುವರೆಗೆ ನಾವು ನಮ್ಮ ಪ್ರಪಂಚದಲ್ಲಿ 3,000 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಆಹಾರ ಧಾನ್ಯಗಳನ್ನು ಉತ್ಪತ್ತಿ ಮಾಡ್ತಿದ್ದೇವೆ. ಸರಿ ಸುಮಾರು ಅಷ್ಟೇ ಪ್ರಮಾಣದ ತರಕಾರಿ ಹಣ್ಣುಗಳನ್ನು ಉತ್ಪತ್ತಿ ಮಾಡ್ತಿದ್ದೇವೆ, ಮತ್ತೆ ಮಾಂಸ ಮತ್ತೆ ಹಾಲು ಇವುಗಳ ಉತ್ಪತ್ತಿ ಮಾಡ್ತಿದ್ದೇವೆ. ನಮ್ಮ ದೇಶದಲ್ಲಿ 312 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಆಹಾರ ಧಾನ್ಯಗಳನ್ನು ಈ ವರ್ಷ ಉತ್ಪತ್ತಿ ಮಾಡಿದ್ದೇವೆ. ಇದು ನಮ್ಮ ದೇಶಕ್ಕೆ ಸಾಕಾಗಿ ಉಳಿಯುವಷ್ಟು ಆಹಾರದ ಉತ್ಪನ್ನ ಆಗಿದೆ. ಇದು ಉಳಿದಂತ ಎಕ್ಸ್ಟ್ರಾ ಆಹಾರ ಪದಾರ್ಥಗಳನ್ನು ನಾವು ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೇವೆ, ಬೇರೆ ದೇಶಗಳಿಗೆ ಕಳಿಸ್ಕೊಟ್ಟಿದ್ದೇವೆ. ಈ ರೀತಿಯ ಒಂದು ಆಹಾರದ ಒಂದು ಸಾರ್ವಭೌಮತ್ವವನ್ನು ಸ್ವಾವಲಂಬಿತನವನ್ನು ನಾವು ಗಳಿಸಿಕೊಂಡ ಈ ಸನ್ನಿವೇಶದಲ್ಲಿ ಮುಂದಿನ ದಿನಗಳ ಸವಾಲುಗಳೇನಿದೆ ಅಂತ ನಾವು ಮರಿಬಾರದು. ಅಂದರೆ ಪ್ರತಿ ದಿನಕ್ಕೆ 1.5 ಎಕರೆಯಷ್ಟು ಜಮೀನು, ಕೃಷಿ ಯೋಗ್ಯ ಭೂಮಿ ನಮ್ಮನ್ನು ಕೈಬಿಟ್ಟು ಹೋಗ್ತಾ ಇದೆ. ಅಂದರೆ ಬೇರೆ ಕೆಲಸಗಳಿಗೆ ಅದನ್ನು ಬಳಸ್ಕೊಳ್ಳಾಗ್ತಿದೆ, ಅನಿವಾರ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ, ಬೇರೆ ಬೇರೆ ರೀತಿಯ ಮೂಲ ಸೌಲಭ್ಯಗಳನ್ನು ಒದಗಿಸ್ಕೊಡುವಂಥ ಒಂದು ಅನಿವಾರ್ಯತೆ ವ್ಯವಸ್ಥೆಗಿದೆ, ಸರ್ಕಾರಗಳಿಗಿದೆ. ಈ ರೀತಿಯ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿ ಭೂಮಿ ಏನು ನಮಗಿದೆ, ಯಾವುದು ಉಳಿತಾ ಇದೆ, ಅದರಲ್ಲಿ ಅಂದರೆ ಮೋರ್ ಕ್ರಾಪ್ ಪರ್ ಡ್ರಾಪ್ ಅನ್ನೋ ಮಾತಿದೆ, ಮೋರ್ ಈಲ್ಡ್ ಪರ್ ಯೂನಿಟ್ ಏರಿಯಾ ಅನ್ನೋ ಮಾತಿದೆ. ಈ ರೀತಿಯ ಈ ಸ್ಲೋಗನ್ಗಳು ಅಥವಾ ಈ ಮಾತುಗಳನ್ನು ನಾವು ಕಿವಿ ಮಾತಾಗಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಈ ಬದಲಾಗ್ತಿರುವಂಥ ವಾತಾವರಣದಲ್ಲಿ ಯಾವ ರೀತಿಯ ಸವಾಲುಗಳು ನಮಗೆ ಬರ್ತವೆ ಅನ್ನೋದನ್ನು ತಿಳುವಳಿಕೆ ಇಟ್ಕೊಂಡು ಅವುಗಳನ್ನು ನಿರ್ವಹಣೆ ಮಾಡುವಂಥ ತಂತ್ರಜ್ಞಾನ ಮಾಹಿತಿಗಳನ್ನು ಸೂಕ್ತವಾದಂಥ ವ್ಯವಸ್ಥೆಗಳಿಂದ ಪಡ್ಕೊಂಡು, ಅದು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಇಲಾಖೆಗಳಿರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಇವುಗಳ ಜೊತೆ ಒಂದು ಒಡನಾಟವನ್ನು ಬಾಂಧವ್ಯವನ್ನು ಇಟ್ಕೊಂಡು ಕೃಷಿಕರು ಕೆಲಸ ಮಾಡಬೇಕಾದಂಥ ಬಹಳ ಸೂಕ್ಷ್ಮ ಸನ್ನಿವೇಶ ಇದಾಗಿದೆ. ಈಗ ಕ್ಲೈಮೇಟ್ ಚೇಂಜ್ ಅಥವಾ ಹವಾಗುಣ ಬದಲಾವಣೆ ಅಂತ ಏನು ಹೇಳ್ತೀವಿ, ಅದು ನಿರಂತರವಾಗಿ ಉದಾಹರಣೆಗಳನ್ನು ಅಥವಾ ಅನುಭವವನ್ನು ನಮಗೆ ಕೊಡ್ತಾನೆ ಇದೆ. ಏನಂತ ಹೇಳಿದ್ರೆ ಈ ವರ್ಷದ ಮಳೆಗಾಲ ನೋಡಿದ್ರೆ ಗೊತ್ತಾಗುತ್ತೆ, ಇದು ಪ್ರಕೃತಿಯ ವಿಕೋಪಕ್ಕೆ ಸಂಬಂಧಪಟ್ಟಂಥದ್ದು, ಹವಾಗುಣ ಬದಲಾವಣೆಗೆ ಸಂಬಂಧಪಟ್ಟಂತೂ. ಇನ್ನು ಒಂದು 70-80 ವರ್ಷದಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್, 1 ಡಿಗ್ರಿ ಉಷ್ಣತೆ ಜಾಸ್ತಿ ಆಗಲಿದೆ. ಇವಾಗ ನಮ್ಮ ಪ್ರಪಂಚದ ಸರಾಸರಿ ಉಷ್ಣತೆ 14.4 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಅದು 15.5 ಡಿಗ್ರಿ ಸೆಂಟಿಗ್ರೇಡ್ ಆಗಲಿದೆ ಅನ್ನೋದು ಒಂದು ಪ್ರೆಡಿಕ್ಷನ್ ಇದೆ, ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ಅದು ಖಂಡಿತವಾಗ್ಲೂ ಸತ್ಯ ಆಗೇ ಆಗ್ತದೆ. ಅಂತ ಸಂದರ್ಭದಲ್ಲಿ ಆಗುವ ಬದಲಾವಣೆಗಳಿಗೆ ನಾವು ಯಾವ ರೀತಿ ತಯಾರಿ ಮಾಡಿಕೊಂಡಿದ್ದೇವೆ, ಅದು ಐಸ್ಬರ್ಗ್ ಕರಗ್ಬೋದು, ಕರಾವಳಿ ತೀರದಲ್ಲಿರುವಂತಹ ಪ್ರದೇಶಗಳು ಮುಳುಗ್ಬೋದು, ಸಣ್ಣ ಸಣ್ಣ ದ್ವೀಪಗಳು ಮುಳುಗಿ ಹೋಗುವಂತ ಸಂದರ್ಭ ಇರ್ಬೋದು, ಆಮೇಲೆ ಮುಳುಗಿ ಹೋಗುವ ಹಾವುಗಳ ಜೊತೆಗೆ ನಿರಂತರವಾಗಿ ಈ ಕೃಷಿಯ ಮೇಲೆ ಆಗುವಂತಹ ದುಷ್ಪರಿಣಾಮಗಳಿಗೂ ನಾವು ತಯಾರಾಗಬೇಕಾಗ್ತದೆ. ಇದು ಒಂದೇ ಸರಿ ಆಗೋದಿಲ್ಲ, ಈ 70-80 ವರ್ಷ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಅದರ ಒಂದು ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ಈ ವರ್ಷ ನೀವು ನೋಡಿದಾಗೆ ನಾವು ನೀವೆಲ್ಲ ಹೆಚ್ಚು ಮಳೆಯನ್ನ ಅನುಭವಿಸಿ ಅದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನ ನಾವೀಗ ಎದುರಿಸ್ತಾ ಇದ್ದೇವೆ. ಸರಿಯಾದ ರೀತಿಯಲ್ಲಿ ನಾವು ಬಂದಿರುವಂತಹ ಬೆಳೆಯನ್ನ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ, ಕೊಯ್ಲು ಮಾಡ್ಕೊಳ್ಳೋಕ್ಕಾಗಲ್ಲ, ಮತ್ತೆ ನಾವು ಕಂಡರಿಯದ ಕೇಳರಿಯದ ಹೊಸ ಹೊಸ ರೋಗ ಕೀಟಗಳ ಬಾಧೆಗಳನ್ನ ಅನುಭವಿಸ್ತಾ ಇದ್ದೇವೆ. ಹೀಗೆ ಇಂಥ ಒಂದು ಸೂಕ್ಷ್ಮ ವಿಚಾರಗಳನ್ನ, ಈ ಸೂಕ್ಷ್ಮ ಸವಾಲುಗಳನ್ನ ಪ್ರಕೃತಿ ನಮಗೆ ಈ ಹವಾಮಾನ ವೈಪರೀತ್ಯದ ಮುಖಾಂತರ ಕೊಡ್ತಾ ಇದೆ. ಇದನ್ನು ನಾವು ಎದುರಿಸಬೇಕು, ನಿಭಾಯಿಸಬೇಕು ಅಂತ ಹೇಳಿದ್ರೆ ನಮ್ಮ ತಯಾರಿ ಇನ್ನಷ್ಟು ಪ್ರಖರವಾಗಬೇಕು, ಪರಿಣಾಮಕಾರಿ ಆಗಬೇಕು, ನಮ್ಮ ತಿಳುವಳಿಕೆ ಪ್ರಸ್ತುತ ಕೃಷಿ ಬಗ್ಗೆ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಯಾರು ಮಾಡ್ಕೋಬೇಕು, ಬರೀ ಕೃಷಿಕರಷ್ಟೇ ಮಾಡ್ಕೊಂಡ್ರೆ ಸಾಕ? ಇಲ್ಲ. ನನ್ನ ಪ್ರಕಾರ ಉಣ್ಣುವ ಬಾಯಿಗೆ ದುಡಿಯುವ ಕೈಗಳು ಅವರವರದೇ ಇರಲಿ, ಅನುಭವಿಸುವ ಸುಖವೆಲ್ಲಕ್ಕೆ ತಮ್ಮದೇ ಬೆವರಿನ ಬೆಲೆ ಇರಲಿ ಅಂತೇಳಿ ಏನು ಕವಿವಾಣಿ ಇದೆ, ಆ ರೀತಿ ಯಾರ್ಯಾರಿಗೆ ಹೊಟ್ಟೆ ಇದೆಯೋ, ಯಾರ್ಯಾರು ಊಟ ಮಾಡ್ತಾರೋ ಅವರೆಲ್ಲರೂ ಕೃಷಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕು ಅನ್ನೋದು ನನ್ನ ಒಂದು ಅಭಿಮತ. ಅಂದರೆ ಮೈಂಡ್ಫುಲ್ ಆಫ್ ಅದರ್ಸ್ ಅಂತ ಹೇಳ್ತೀವಿ, ಬೇರೆಯವ್ರ ಬಗ್ಗೆ, ಬೇರೆಯವ್ರ ಒಳಿತಿನ ಬಗ್ಗೆ ನಾವು ನಿರಂತರವಾಗಿ ಚಿಂತನೆ ಮಾಡಬೇಕು. ಆ ರೀತಿಯ ಒಂದು ರಾಷ್ಟ್ರ ಖಂಡಿತವಾಗಲೂ ಒಂದು ಬಲಿಷ್ಠವಾದ ರಾಷ್ಟ್ರ ಆಗ್ತದೆ. ಅದು ಆಹಾರದ ಬಲಿಷ್ಠತೆ ಇರ್ಬೋದು, ಪೌಷ್ಟಿಕಾಂಶಗಳ ಬಲಿಷ್ಠತೆ ಇರ್ಬೋದು, ಆರೋಗ್ಯ, ಆದಾಯ, ಆನಂದ, ಈ ಮೂರೂ ತತ್ವಗಳನ್ನು ನಾವು ಒಂದು ಬಲಿಷ್ಠವಾದ ರಾಷ್ಟ್ರವನ್ನು ಸಮೃದ್ಧವಾದಂಥ ಪೌಷ್ಟಿಕಾಂಶಗಳ ಆಧಾರದ ಮೇಲೆ ಕಟ್ಟಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಈ 0 ಫುಡ್ ಮೈಲ್ಸ್ ಅಂತ ಹೇಳ್ತಿರ್ತೀನಿ ನಾನು ಆವಾಗವಾಗ, ಏನಂದರೆ ಆಹಾರ ಹೆಚ್ಚು ಪ್ರಯಾಣಿಸಬಾರ್ದು, ಹೆಚ್ಚು ಪ್ರಯಾಣಿಸಿದ ಆಹಾರಕ್ಕೆ ನಾವು ಹೆಚ್ಚು ಖರ್ಚನ್ನು ಮಾಡಬೇಕಾಗ್ತದೆ. ಅದನ್ನು ಸರಿಯಾಗಿ ಪ್ಯಾಕೇಜ್, ಪ್ರಿಸರ್ವೇಷನ್ ಮತ್ತು ಪ್ರೊಸೆಸಿಂಗ್ ಮಾಡಿ ಇವುಗಳನ್ನು ಮಾಡಿದ ಮೇಲೆ ಅದಕ್ಕೆ ಆಗುವಂಥ ಕಾಸ್ಟನ್ನು ಗ್ರಾಹಕರ ಮೇಲೇ ಹಾಕಬೇಕಾಗ್ತದೆ. ಅದಕ್ಕೆ ನಾನು ಹೇಳೋದು, ಹೆಚ್ಚು ಪ್ರಯಾಣ ಮಾಡದ ಆಹಾರ ಅಂತಂದರೆ ನಮಗೆ ಬೇಕಾಗಿರೋ ಆಹಾರನ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲೇ ನಾವು ಬೆಳ್ಕೊಳ್ಬೇಕು. ಅವಾಗ ಏನಾಗ್ತೀವಿ ನಾವು, ವಿ ವಿಲ್ ಬಿ ದಿ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ಅಂದರೆ ನಾವು ಪರಿಹಾರದ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇರ್ತೇವೆ. ಈ ನಿಟ್ಟಿನಲ್ಲಿ ಮನೆಗೊಂದು ತರಕಾರಿ ಇರ್ಬೋದು, ದಿನಕ್ಕೊಂದು ಸಿರಿಧಾನ್ಯ ಇರ್ಬೋದು, ಎ ಪಾಂಡ್ ಎ ಫಾರ್ಮರ್, ಒಬ್ಬ ರೈತ ಒಂದು ಕೊಳ, ಈ ರೀತಿಯ ತತ್ವಗಳನ್ನು ಇಟ್ಕೊಂಡು ಫೈನಲಿ ಎಲ್ಲಿಗೆ ಬರುತ್ತೆ ಅಂದರೆ, ಬೆಳೆಯೋನೇ ಮಾರೋನು ಅನ್ನೋ ತತ್ವಕ್ಕೆ ಬಂದು ನಿಂತಿದ್ದೇವೆ. ಇವೆಲ್ಲ ವಿಚಾರಗಳನ್ನು ನಾನು ರೈತರ ಜೊತೆಗೆ ಹಂಚ್ಕೊಳ್ತಾ ಇರ್ತೀನಿ. ಅವರ ಮಾನಸಿಕತೆಯನ್ನು ಗಟ್ಟಿ ಮಾಡಲಿಕ್ಕೆ ಈ ಮಾತುಗಳನ್ನು ಅವ್ರ ಜೊತೆ ಹಂಚ್ಕೊಳ್ತಾ ಅವರ ಕೃಷಿ ಸವಾಲುಗಳಿಗೆ ಇಮಿಡಿಯೇಟ್ ಆಗಿ ಏನು ಪರಿಹಾರ ಬೇಕು ಅನ್ನೋದನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಂಡದೊಂದಿಗೆ ಚರ್ಚೆ ಮಾಡ್ತಾ ಕೃಷಿಯ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸಲಿಕ್ಕೆ, ಬಲಿಷ್ಠಗೊಳಿಸಲಿಕ್ಕೆ, ಸದೃಢಗೊಳಿಸಲಿಕ್ಕೆ ನಮ್ಮ ಪ್ರಯತ್ನ ನಿರಂತರವಾಗಿರ್ತದೆ ಸರ್. ಸರ್, ಈಗ ಕೃಷಿ ಕಡೆಗೆ ಸಾಕಷ್ಟು ಗಮನ ಕೊಡಬೇಕು, ಕೃಷಿ ಕಡೆಗೆ ಆಸಕ್ತಿಯಿಂದ ಕೃಷಿ ಮಾಡಬೇಕು ಅಂತೆಲ್ಲ ಸಾಕಷ್ಟು ಹೇಳಿದ್ರಿ. ಆದ್ರೂ ಈಗಿನ ಯುವಕರು ನಮ್ಮ ಕೃಷಿ ಏನಂತ ಲಾಭದಾಯಕ ಅಲ್ಲ, ನಾವು ಬೆಳೆದಂಥ ಬೆಳೆಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಸಾಕಷ್ಟು ಸಹಕಾರ ಸಂಘಗಳು, ಸಾಕಷ್ಟು ರೈತ ಉತ್ಪಾದಕ ಕಂಪ್ನಿಗಳು ಪ್ರಚಲಿತದಲ್ಲಿದ್ದಾವೆ, ಸಾಕಷ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ತವೆ. ಈ ಮಾರುಕಟ್ಟೆ ವಿಷಯದಲ್ಲಿ ನಮ್ಮ ರೈತ ಉತ್ಪಾದಕ ಕಂಪ್ನಿಗಳ ಪಾತ್ರ ಏನಂತ ಹೇಳ್ತೀರಾ ಸರ್? ಬಹಳ ಮುಖ್ಯವಾದ ವಿಚಾರನ ತಾವು ಪ್ರಸ್ತಾಪ ಮಾಡಿದಿರಿ ಸರ್. ರೈತ ಉತ್ಪಾದಕ ಕಂಪನಿಗಳು ಈಗಾಗಲೇ ಚಾಲ್ತಿಯಲ್ಲಿ ಬಂದಿದ್ದಾವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಯೋಜನೆ ಅಡಿಯಲ್ಲಿ ನೂರಾರು ರೈತ ಉತ್ಪಾದಕ ಕಂಪನಿಗಳು ಸ್ಥಾಪನೆಯಾಗಿವೆ. ನಮ್ಮ ಜಿಲ್ಲೆಯಲ್ಲಿ ಕೂಡ, ನಮ್ಮ ಜಿಲ್ಲೆ ಅಂದರೆ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ 17 ಕಂಪನಿಗಳನ್ನು ನಾವು ಈಗ ಹುಟ್ಟು ಹಾಕಿದ್ದೇವೆ. ಇವುಗಳು ಕೃಷಿ ಇಲಾಖೆ, ಜಲಾನಯನ ಇಲಾಖೆ, ತೋಟಗಾರಿಕೆ ಇಲಾಖೆ, ಕುರಿ ಮತ್ತು ಉಣ್ಣೆ ಮಂಡಳಿ ಹಾಗೂ ಮೀನುಗಾರಿಕೆ ಇಲಾಖೆ, ಈ ವಿವಿಧ ಇಲಾಖೆಗಳ ಜೊತೆಗೆ ಸಹಯೋಗದಲ್ಲಿ ನಾವು ರೈತ ಉತ್ಪಾದಕ ಕಂಪನಿಗಳನ್ನು ಸ್ಥಾಪನೆ ಮಾಡಿ ಇವಾಗಲೇ ಮೌಲ್ಯವರ್ಧನೆ ಕಡೆಗೆ, ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳ ಕಡೆಗೆ ಗಮನವನ್ನು ಹರಿಸಿದ್ದೇವೆ, ಕೆಲಸಗಳನ್ನು ಶುರು ಮಾಡಿದ್ದೇವೆ. ಅದರಲ್ಲಿ ಒಳಸೂರಿಗಳು ಅಂದರೆ ಇನ್ಪುಟ್ಸ್ ಅಂತ ಹೇಳ್ತೀವಿ, ಕೃಷಿಗೆ ಅಗತ್ಯವಿರುವಂಥ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ, ರೈತರಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ನಮ್ಮ ರೈತ ಕಂಪನಿಗಳ ಮುಖಾಂತರವೇ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಸಹಾಯ ಮಾಡ್ತಿದ್ದೇವೆ. ಅದರ ನಂತರ ಬಹಳ ಮುಖ್ಯವಾದಂಥ ವಿಚಾರ, ರೈತ ಉತ್ಪಾದಕ ಕಂಪನಿಗಳನ್ನು ಹುಟ್ಟಾಕಲಿಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಔಟ್ಪುಟ್ ಬಿಸ್ನೆಸ್, ಅಂದರೆ ಉತ್ಪನ್ನಗಳನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಬೆಲೆಗೆ, ನ್ಯಾಯಯುತವಾದಂಥ ಬೆಲೆಗೆ ಮಾರ್ಕೆಟ್ಗಳನ್ನ ಅದನ್ನು ಮಾರಲು ಅವಕಾಶ ಮಾಡಿಕೊಡುವಂಥದ್ದು, ಆ ರೀತಿಯ ಒಂದು ಮಾರ್ಕೆಟನ್ನು ಒದಗಿಸ್ಕೊಡುವಂಥ ಪ್ರಯತ್ನವನ್ನು ಈಗ ಶುರು ಮಾಡಿದ್ದೇವೆ. ಈಗ ನಮ್ಮ ಜಿಲ್ಲೆಯಲ್ಲಿ ಈಗ ಪ್ರಸ್ತುತ ಮೆಕ್ಕೆಜೋಳದ ಕೊಯ್ಲು ನಡೆದಿದೆ. ಮೆಕ್ಕೆಜೋಳವನ್ನು ಒಂದು ಸರಿಯಾದ ಬೆಲೆಗೆ, ನ್ಯಾಯಯುತವಾದಂಥ ಒಂದು ಅವರಿಗೆ ರೈತರಿಗೆ ಖುಷಿಯಾಗುವಂಥ ಬೆಲೆಗೆ ಮಾರಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೇವೆ. ಹಲವಾರು ಏಜೆನ್ಸಿಗಳ ಜೊತೆಗೆ, ಅಂದರೆ ಯಾವ ದೊಡ್ಡ ದೊಡ್ಡ ಕಂಪನಿಗಳಿದ್ದೇವೆ ಅವುಗಳನ್ನು ನಾವೇ ನೇರವಾಗಿ ಯಾವುದೇ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಅವ್ರನ್ನ ನಮ್ಮ ಹಳ್ಳಿಗಳಿಗೆ ಕರೆಸಿ, ನಮ್ಮ ಕಂಪನಿಯ ಕೇಂದ್ರ ಕಚೇರಿಗಳಿಗೆ ಕರೆಸಿ ಕೂತು ಮಾತಾಡಿ ಅವ್ರ ಜೊತೆಗೆ ಸಭೆ ನಡೆಸಿ ಚರ್ಚೆ ಮಾಡಿ ಯಾವ ಬೆಲೆಗೆ ನೀವು ಕೊಂಡ್ಕೊಳ್ಳೋಕೆ ರೆಡಿ ಇದ್ರಿ, ಅದು ನಮಗೆ ಸೂಕ್ತ ಆಗುತ್ತಾ ಇಲ್ವಾ, ಒಂದು ರೀತಿಯ ಚರ್ಚೆಗಳನ್ನು ಮಾಡಿ ಒಂದು ಬ್ಯಾಲೆನ್ಸ್ಡ್ ಬೆಲೆಗೆ ನಮ್ಮ ಬೆಳೆಯನ್ನು ಕೊಡಲಿಕ್ಕೆ ಒಂದು ಒಡಂಬಡಿಕೆಯನ್ನು ಅವ್ರ ಜೊತೆ ಮಾಡಿಕೊಂಡು ಈಗಾಗಲೇ ಆ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೇವೆ. ಹಲವಾರು ಕಂಪನಿಗಳು ನಮ್ಮ ಜಗಳೂರಲ್ಲಿ ಇರುವಂಥ ಬಿದ್ರಿಕೆರೆ ಕಂಪನಿ ಆಗಿರ್ಬೋದು, ಹಿರೇಕೋಗ್ಲೂರು, ಕೊಡಗನೂರು ನಮ್ಮ ದಾವಣಗೆರೆ ಜಿಲ್ಲೆಯದು, ಹಾಗೆ ಭರಮಸಾಗರ, ಬೀದುರ್ಗ, ಗೊಡಬನಾಳು, ನುಂಕೇಮಲೆ, ಮೊಳಕಾಲ್ಮೂರು, ಆಮೇಲೆ ಸಿರಿಗೆರೆ ಪಕ್ಕದ ಹಳುವುದರ, ಈಗ 5 ಕಂಪನಿಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಹಾಗೆ ದೇವಗಿರಿ, ಬ್ಯಾಡಗಿ, ಶಿಡೇನೂರಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿದೆ. ಹೀಗೆ ಈ ಎಲ್ಲ ಕಂಪನಿಗಳ ಮುಖಾಂತರ ಇನ್ಪುಟ್ ಇರ್ಬೋದು, ಔಟ್ಪುಟ್ ಇರ್ಬೋದು, ಈ ಎರಡೂ ರೀತಿಯ ವ್ಯಾಪಾರ ವಹಿವಾಟನ್ನು ನಮ್ಮ ಕಂಪನಿಗಳ ಮುಖಾಂತರ ಆರಂಭಿಸಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತಸವಾಗ್ತದೆ. ಇದನ್ನು ನಾವು ಯುವ ಜನರಿಗೆ ಯಾಕೆ ಹೆಚ್ಚು ಒತ್ತು ಕೊಟ್ಟು ಹೇಳಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ನೋಡಿ, ಈಗ ರಾಗಿಯನ್ನು ಮಾರಾಟ ಮಾಡೋದಕ್ಕೂ ರಾಗಿ ಹಿಟ್ಟನ್ನು ಮಾರಾಟ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹಾಗೆಯೇ ಭತ್ತ ನೇರವಾಗಿ ಮಾರಾಟ ಮಾಡೋದಕ್ಕೂ ಭತ್ತವನ್ನು ಅಕ್ಕಿಯನ್ನು ಮಾಡಿ ಆ ಅಕ್ಕಿಯನ್ನು ನೀವು ಅವಲಕ್ಕಿ ಮಾಡ್ಬೋದು, ಮಂಡಕ್ಕಿ ಮಾಡ್ಬೋದು, ಅಕ್ಕಿ ಹಿಟ್ಟನ್ನು ಮಾಡ್ಬೋದು. ಹೀಗೆ ಅದಕ್ಕೊಂದು ಚೂರು ವ್ಯಾಲ್ಯೂಡೇಷನ್, ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಆ ಮೌಲ್ಯವರ್ಧನೆಯನ್ನು ಮಾಡಿದಾಗ ಏನಾಗುತ್ತೆ, ಆದಾಯ ವರ್ಧನೆಯನ್ನು ಕೂಡ ಆಟೋಮೆಟಿಕ್ಕಾಗಿ ಆಗ್ತದೆ. ಹೀಗೆ ಯಾವುದೇ ಬೆಳೆ ತಗೊಳ್ಳಿ ನೀವು, ಅದು ಕಡಲೆ ಬೆಳಿತೀವಿ ಬೆಂಗಾಲ್ ಗ್ರಾಮ ಅಂತ ಹೇಳ್ತೀವಿ, ಕಡಲೆನ ಹಾಗೆ ಮಾರಾಟ ಮಾಡೋದಕ್ಕೂ ಅದನ್ನು ಒಡಕಲು ಮಾಡಿ ಕಡಲೆ ಬೇಳೆ ಮಾಡಿ ಮಾಡಿದ್ರೆ ನಿಮಗೆ ಅದರದ್ದು ದುಪ್ಪಟ್ಟು ಆದಾಯ ಸಿಗ್ತದೆ. ಹಾಗೆಯೇ ಅದನ್ನು ಹಿಟ್ಟು ಮಾಡಿದ್ರೆ ಇನ್ನಷ್ಟು ಆದಾಯ ಸಿಗ್ತದೆ. ಸೊ ಈ ಪ್ರಕ್ರಿಯೆಗಳಲ್ಲಿ ನಾವು ತೊಡಕೊಳ್ಬೇಕು. ನಮ್ಮಲ್ಲಿ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ರೈತ ಆಸಕ್ತ ಗುಂಪುಗಳನ್ನು ಮಾಡ್ಕೊಳ್ಳೋದು, ಆ 20 ಜನ ಒಂದು ಗುಂಪಲ್ಲಿ ಇರೋದು, ಅಂಥದ್ದು 50 ಗುಂಪುಗಳನ್ನು ಒಂದೊಂದು ಕಂಪನಿಯಲ್ಲೇ ನಾವು ಮಾಡಿಸಿದ್ದೇವೆ. ಒಂದೊಂದು ಗುಂಪು ಇರ್ಬೋದು ಅಥವಾ 1-5 ಗುಂಪುಗಳು ಒಂದೊಂದು ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಕೆಲವರು ಕಡಲೆ ಬೇಳೆ ಮಾಡಿದ್ರೆ, ಇನ್ನು ಕೆಲವರು ಅಕ್ಕಿ ಹಿಟ್ಟನ್ನು ಮಾಡ್ಬೋದು, ರಾಗಿ ಹಿಟ್ಟನ್ನು ಮಾಡ್ಬೋದು. ಇನ್ನು ಮುಂದುವರೆದು ಯುವ ರೈತರನ್ನ ನಾವು ಉತ್ತೇಜಿಸಿ ಅವರಿಗೆ ಈಗ ಸಿರಿಧಾನ್ಯಗಳು ಅಂತ ಏನು ಹೇಳಿದ್ದೇವೆ, ಹಾರಕ, ಬರಗು, ಸಾಮೆ, ನವಣೆ, ಊದಲ, ಸಜ್ಜೆ, ಇವುಗಳಿಂದ ಬಿಸ್ಕೆಟ್ಗಳನ್ನು ಅಂದರೆ ಕುಕೀಸ್ ಅಂತ ಹೇಳ್ತೀವಿ, ಇವುಗಳನ್ನು ಮಾಡಿಸ್ತಾ ಇದ್ದೇವೆ. ಅದನ್ನು ಒಂದು ಒಂದು ವ್ಯಾಪಾರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಯಾಕೆಂದರೆ ಆರೋಗ್ಯದ ವಿಷಯದಲ್ಲಿ ಈ ಸಿರಿಧಾನ್ಯಗಳು ನಮಗೆ ಸಹಾಯ ಮಾಡ್ತವೆ ಅಂತ ಗೊತ್ತಿದೆ. ಅದನ್ನು ನಾವು ನಮಗೆ ಇಷ್ಟವಾದ ರೂಪದಲ್ಲಿ ಸೇವನೆ ಮಾಡಲಿಕ್ಕೆ ಬಯಸ್ತೇವೆ. ಬರೀ ಅನ್ನದ ರೂಪದಲ್ಲಿ ತಿನ್ನಿ ಅಂದರೆ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಅದನ್ನು ಕುಕೀಸ್ ರೂಪದಲ್ಲಿ ಮಕ್ಕಳಿಗೆ ಇಷ್ಟ ಆಗ್ತದೆ. ಅದರಲ್ಲಿ ಮೈದಾವನ್ನು ಕಡಿಮೆ ಮಾಡುವಂಥದ್ದು, ಬೇರೆ ಫ್ಯಾಟ್ಸ್ನ ಕಡಿಮೆ ಮಾಡಿ ಶೇಂಗಾ ಎಣ್ಣೆಯನ್ನು ಹಾಕಿ ಮತ್ತು ಬೆಲ್ಲವನ್ನು ಹಾಕಿ ಬಿಸ್ಕೆಟ್ನ ಕುಕೀಸ್ನ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈ ಒಟ್ಟು 7 ಮಾದರಿಯ ಕುಕೀಸ್ನ ರೆಡಿ ಮಾಡಿಸಿ ಈಗ ವ್ಯಾಪಾರಕ್ಕೆ ಇಳಿದಿದ್ದೇವೆ. ಹೀಗೆ ಇದು ಒಂದು ಉದಾಹರಣೆ ಹೇಳಿದೆ. ಈ ರೀತಿ ನೀವು ಯಾವುದೇ ಉತ್ಪನ್ನ ತಗೊಳ್ಳಿ, ಅದು ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಎಣ್ಣೆಕಾಳುಗಳು ಇರ್ಬೋದು, ಇವುಗಳು ಈಗ ಶೇಂಗಾ ಬರೀ ಶೇಂಗಾವಾಗಿ ಮಾರಿದ್ರೆ ನಮಗೆ ಸಿಗೋ ಬೆಲೆಗೂ ಅದನ್ನು ಎಣ್ಣೆ ಮಾಡಿ, ಎಣ್ಣೆ ತೆಗೆದಂತ ಬಂದಂತ ಹಿಂಡಿಯಲ್ಲಿ ಚಿಕ್ಕೀಸ್ ಮಾಡಿ, ಈಗ ನೋಡಿ ಅದರಿಂದ ಆ ಬೈ ಪ್ರಾಡಕ್ಟಿಂದ ಒಂದು ಪ್ರಾಡಕ್ಟ್ ಆಗುತ್ತೆ, ನಿಮ್ದು ಮೇನ್ ಪ್ರಾಡಕ್ಟ್ ಎಣ್ಣೆ. ಸೊ ಮತ್ತೆ ಆರೋಗ್ಯವಂತ ಅಡುಗೆ ಎಣ್ಣೆಯನ್ನು ಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಮಗೆ ಗೊತ್ತಿದೆ ಎಣ್ಣೆ ವಿಷಯದಲ್ಲಿ ನಾವು ಯಾವ ರೀತಿಯ ಅನಾಹುತಗಳನ್ನು ಅನುಭವಿಸ್ತಿದ್ದೇವೆ ಅಂತ. ನಿಧಾನವಾಗಿ ಆದರೂ ನಾವು ಮನೆ ಮನೆಗಳಲ್ಲಿ ಈ ರೀತಿ ಆರೋಗ್ಯವಂತ ಅಡುಗೆ ಎಣ್ಣೆನ ಹುಡುಕಿಕೊಂಡು ಅದನ್ನು ಬಳಸುವಂತ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿಕೊಳ್ಳೇಬೇಕಾದಂತ ಅನಿವಾರ್ಯತೆ ಇದೆ. ಹೀಗೆ ಈ ರೀತಿ ಅಂದ್ರೆ ರೈತರು ನಿಜಾರ್ಥದಲ್ಲಿ ಅನ್ನದಾತರಾಗೋದು, ಪ್ರಜಾಪ್ರಭುತ್ವದ ನಿಜಾರ್ಥದಲ್ಲಿ ತಮ್ಮನ್ನು ತಾವು ಗೌರವ ಮಾಡ್ಕೊಳ್ಳುವಂಥದ್ದು, ನಮಗಿರುವಂತ ಅನೇಕ ಸಮಸ್ಯೆಗಳಿಗೆ ನಮ್ಮಲ್ಲೇ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತಿದೆ. ಹಣ್ಣುಗಳನ್ನ ಸ್ಕ್ವಾಶ್ ಮಾಡೋದು, ಕ್ಯಾಂಡಿ ಮಾಡೋದು, ಅಥವಾ ಡ್ರೈ ಫಿಕ್ಸ್ ಮಾಡೋದು, ಜ್ಯೂಸ್ ಮಾಡುವಂಥದ್ದು, ಕ್ಯಾಂಡ್ ಜ್ಯೂಸ್ ಮಾಡಬಹುದು. ಹೀಗೆ ಆಮೇಲೆ ಬಹಳ ಮುಖ್ಯವಾಗಿ ನೀವು ಜ್ಞಾಪಿಸ್ಕೊಳ್ಬೇಕಾಗಿರೋದು ತೆಂಗು. ತೆಂಗು ನಮ್ಮ ಎಲ್ಲರ ಮನೆಗೂ ಬೇಕು, ಆದರೆ ತೆಂಗಿನ ಬೆಳೆಗಾರರು ಖುಷಿಯಾಗಿಲ್ಲ, ಅದಕ್ಕೆ ಸರಿಯಾದ ಬೆಲೆ ಸಿಗ್ತಿಲ್ಲ ಅನ್ನೋ ಕೂಗು ಯಾವಾಗಲೂ ಇದೆ. ಇಂಥ ಸಂದರ್ಭದಲ್ಲಿ ತೆಂಗನ್ನು ಬರೀ ತೆಂಗಾಗಿ ನೋಡಿದೆ, ತೆಂಗಿನ ಎಣ್ಣೆ ತೆಗೆಯುವಂಥದ್ದಿರ್ಬೋದು, ತೆಂಗಿನ ಚಿಪ್ಸ್ ಮಾಡುವಂಥದ್ದಿರ್ಬೋದು, ತೆಂಗಿನ ಪೌಡರ್ನ ಮಾಡಿ ಕೊಡುವಂಥದ್ದಿರ್ಬೋದು, ಇನ್ನೂ ಮುಂದುವರೆದು ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಹೇಳಿದೆ, ಅದನ್ನು ಅತ್ಯಂತ ಔಷಧ ಯುಕ್ತ ಆ ಎಣ್ಣೆ ಪದಾರ್ಥ ತೆಂಗಿನಲ್ಲಿ ಅಡಗಿ ಕೂತಿದೆ, ಅದನ್ನು ಒದಗಿಸ್ಕೊಟ್ರೆ ನಮಗೆ ಆ ಮೌಲ್ಯವರ್ಧನೆ ಬಹಳ ತ್ವರಿತವಾಗಿ ಆಗ್ತದೆ. ಸೊ ತೆಂಗು ಒಂದನ್ನೇ ನಾವು ಗಮನದಲ್ಲಿಟ್ಕೊಂಡ್ರು ಅನೇಕ 7-8 ಉತ್ಪನ್ನಗಳನ್ನು ನಾವು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣೆದುರಿಗಿದೆ. ಅದು ಜಲಸಸ್ಯಗಳನ್ನ ಬೆಳೆದುಕೊಡುವಂಥದ್ದಿರ್ಬೋದು, ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಹೇಳ್ತೀವಿ ಸ್ಪಿರುಲಿನ, ಅಜೋಲಾ ಬೆಳ್ಕೊಡ್ಬೋದು, ಬೇರೆ ಬೇರೆ ಆಲ್ಗೆಗಳನ್ನ ಬೆಳ್ಕೊಡ್ಬೋದು, ಆಹಾರದ ಒಂದು ದೊಡ್ಡ ಸರಪಳಿಯಲ್ಲಿ ಏನೆಲ್ಲ ನಾವು ಅದಕ್ಕೆ ಸೇರಿಸ್ತಾ ಹೋಗ್ಬೋದು. ಆಮೇಲೆ ಗ್ರೀನ್ ಫಾರ್ಡರ್ಸ್ ಬೆಳ್ಕೊಡುವಂತ ಬಿಸ್ನೆಸ್ ಮಾಡಬಹುದು. ಆಮೇಲೆ ಬಾಳೆಹಣ್ಣು ಅತ್ಯಂತ ಪ್ರಮುಖವಾದಂತಹ ಹಣ್ಣು, ತೆಂಗು ಎಷ್ಟು ಮುಖ್ಯನೋ ಹಾಗೆ ಬಾಳೆಹಣ್ಣು ಕೂಡ ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ಮುಖ್ಯ. ಅದರಲ್ಲಿ ಬಾಳೆಕಾಯಿ ಹುಡಿ, ಬಾಕಾ ಹೂ ಅಂತ ಕಳೆದ ವರ್ಷದಿಂದ ಸುದ್ದಿ ಮಾಡ್ತಾ ಇರುವಂಥದ್ದು, ಬಾಳೆಕಾಯಿ ಶಾವಿಗೆಗಳು ಮಾಡಬಹುದು, ಬಾಳೆಕಾಯಿನ ಒಣಗಿಸಿ ಚಿಪ್ಸ್ ಮಾಡಬಹುದು, ಬಾಳೆಕಾಯಿ ಇನ್ನಷ್ಟು ದಪ್ಪವಾಗಿ ಒಣಗಿಸಿದ್ರೆ ಸುಕೇಳಿ ಅಂತ ಹೇಳ್ತೀವಿ, ಫಿಗ್ಸ್ ಫಿಗ್ಗರ್ ರೀತಿಯಲ್ಲಿ. ಆಮೇಲೆ ಬಾಳೆ ಗಿಡದಲ್ಲಿ ಜ್ಯೂಸ್ ಮಾಡ್ತಾರೆ ಬಾಳೆಯ ಕಾಂಡದಲ್ಲಿ. ಹೀಗೆ ಹಲವಾರು ರೀತಿಯ ನಮಗೆ ವೈವಿಧ್ಯಮಯವಾದಂಥ ವ್ಯಾಪಾರಗಳನ್ನು ಮಾಡಲಿಕ್ಕೆ ಕೃಷಿ ತೆರೆದುಕೊಂಡು ನಿಂತಿದೆ. ಎಷ್ಟು ಲಕ್ಷ ಜನಗಳನ್ನು ಸಹ ತನ್ನ ಉದ್ಯೋಗ ಕ್ಷೇತ್ರದಲ್ಲಿ ಕೃಷಿ ಬಳಸ್ಕೊಳ್ಳಿಕ್ಕೆ ತಯಾರಾಗ್ತಾ ಇದೆ. ಇವುಗಳನ್ನು ಗಮನದಲ್ಲಿಟ್ಕೊಂಡಾಗ ಯುವಜನತೆಗೆ ಉದ್ಯೋಗಾವಕಾಶ ಇರ್ಬೋದು, ಆದಾಯ ಉತ್ಪನ್ನ ಇರ್ಬೋದು, ಇವೆಲ್ಲವೂ ಈ ಕೃಷಿ ಕ್ಷೇತ್ರದಲ್ಲಿ ಹೇರಳವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಈಗ ಸಾಕಷ್ಟು ವಿಷಯ ಹೇಳಿದ್ರಿ. ಈಗ ನಮ್ಮ ರೈತರು ಕೃಷಿಯಲ್ಲಿ ಹೆಚ್ಚು ಆದಾಯ ಗಳಿಸ್ಬೇಕಂದ್ರೆ ನಾವು ನಮ್ಮ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಬೇಕು, ಮತ್ತೆ ಅದಕ್ಕೆ ಮಾರುಕಟ್ಟೆ ಒಳ್ಳೆ ಮಾರುಕಟ್ಟೆ ಸಿಗುತ್ತೆ ಅಂತೆಲ್ಲ ಹೇಳಿದ್ರಿ. ಈ ರೈತರು ಆದಾಯ ದುಪ್ಪಟ್ಟಾಗಬೇಕಂದ್ರೆ ಇದು ಸಾಧ್ಯ ಅಂತೀರಾ ಸರ್? ಈಗಾಗಲೇ ಹೇಳಿದಾಗೆ ಈ ರೈತ ಉತ್ಪಾದಕ ಕಂಪನಿಗಳ ಮುಖಾಂತರ ಆದಾಯವನ್ನು ದುಪ್ಪಟ್ಟು ಮಾಡಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಕಣ್ಣೆದುರಿಗೆ ಉದಾಹರಣೆಗಳಿದೆ. ನಾವು ಮೊದಲು ಕೇಳ್ತಾ ಇದ್ವಿ, ಬರೀ ತಾಂತ್ರಿಕ ಮಾಹಿತಿಯನ್ನು ಕೊಟ್ಟು ಅಡ್ವೈಸರ್ಸ್ ಆಗಿ ಕೆಲಸ ಮಾಡ್ತೀವಿ. ಇವಾಗ ನಾವೇ ಹುಟ್ಟು ಹಾಕಿರುವಂಥ ಕಂಪನಿಗಳನ್ನು ನಾವು ನೋಡ್ತಾ ಇದ್ದೀವಲ್ಲ, ಪ್ರತಿನಿತ್ಯದ ಒಡನಾಟ ಇದೆ. ಪ್ರತಿನಿತ್ಯ ಅವರ ನೋವುಗಳು ನಮ್ಮ ನೋವುಗಳಾಗಿವೆ, ಅವರ ನಲಿವುಗಳು ನಮ್ಮ ನಲಿವುಗಳಾಗಿವೆ. ಹಾಗಾಗಿ ಅವ್ರ ಜೊತೆ ನಾವು ಹ್ಯಾಂಡ್ ಇನ್ ಹ್ಯಾಂಡ್ ಇದ್ದೀವಿ, ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಿರುವಾಗ ಗಮನಿಸ್ತಾ ಇದ್ದೀವಿ. ಓ, ಇದರಲ್ಲಿ ಸಾಕಷ್ಟು ಅವಕಾಶಗಳಿದೆ, ಇದುಗಳನ್ನು ನಾವು ಬಳಸ್ಕೊಳ್ಳದೆ ನಾವು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅದರಲ್ಲಿ ನೀವು ಹೇಳಿದಾಗೆ ಯುವಜನತೆ ಬರಬೇಕು. ಇನ್ನು 10 ವರ್ಷದಲ್ಲಿ ನಮ್ಮ ಭಾರತ ಅತ್ಯಂತ ಯುವಜನತೆಯುಳ್ಳಂಥ ದೇಶವಾಗ್ತದೆ. ಆಮೇಲೆ ಅಬಂಡೆಂಟ್ ಆಪರ್ಚುನಿಟೀಸ್ ಇದೆ, ಪ್ಲೆಂಟಿ ಫಾರ್ ಆಲ್ ಅಂತ ನಾವು ಮಾತಿದೆ ಸರ್. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಎಲ್ಲ ಅವಕಾಶಗಳು ಬಹಳಷ್ಟು ವಿಪುಲವಾಗಿ ಸಿಗ್ತವೆ. ಯಾರು ತಯಾರಿದ್ದಾರೋ, ಯಾವುದು ಜಾಗೃತ ಮನಸ್ಸಿದೆಯೋ, ಯಾರು ಫಿಸಿಕಲಿ ಮೆಂಟಲಿ ಸೈಕಾಲಜಿಕಲಿ ರೆಡಿಯಾಗಿದ್ದಾರೋ ತಯಾರಾಗಿದ್ದಾರೋ ಅಂಥವ್ರಿಗೆ ದಕ್ಕುತ್ತದೆ ಸರ್. ಈಗ ಸುಮ್ಮನೆ ಕೂತ್ಕೊಂಡ್ರೆ ಅದು ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಸೊ ಈ ರೀತಿಯ ಪ್ರಯತ್ನವನ್ನು ನಾವು ಖಂಡಿತ ಮಾಡಬೇಕು. ಅದು ರೈತ ಉತ್ಪಾದಕ ಕಂಪನಿಗಳ ಮುಖಾಂತರ ಇರ್ಬೋದು, ಬೇರೆ ಬೇರೆ ರೀತಿಯ ಹಾದಿಗಳಿದೆ. ನಾವು ಪರಿಶ್ರಮಕ್ಕೆ ಪರ್ಯಾಯ ಮಾರ್ಗ ಇಲ್ಲ ಸರ್. ಪರಿಶ್ರಮ ಪಡುವಂತ ಒಂದು ಪ್ರಯಾಸವನ್ನು ನಾವು ಮಾಡಲೇಬೇಕು. ನಾವೆಲ್ಲರೂ ಈಗ ಏನೋ ನಮಗೆ ನೋವಿದೆ, ಪರಿಶ್ರಮದ ಒಂದು ಜೀನ್ಸ್ ಕಡಿಮೆ ಆಗಿದೆ ನಮ್ಮ ಜನತೆಯಲ್ಲಿ ಅಂತ. ಆದ್ರೂ ಯುವಜನತೆ ತುಂಬ ಸಾಧನೆಗಳನ್ನು ಮಾಡ್ತಿರೋದನ್ನ ನಾವು ನೋಡಿದ್ದೇವೆ. ಆದರೆ ಹುಟ್ಟುವ ಪ್ರತಿಯೊಂದು ಜೀವಿಯು ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಡಬೇಕಾಗ್ತದೆ, ತನ್ನ ಒಂದು ಇರುವಿಕೆಯನ್ನು ಈ ಪ್ರಪಂಚದಲ್ಲಿ ತೋರಿಸ್ಕೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನನಗೆ ಅಡಿಕೆ ನೆನಪಾಗ್ತದೆ ಸರ್. ಯಾಕೆಂದರೆ ಅಡಿಕೆ 18 ಲಕ್ಷ ಎಕರೆ ಪ್ರದೇಶದಲ್ಲಿ ನಮ್ಮ ದೇಶದಲ್ಲಿದೆ. 12 ಲಕ್ಷ ಟನ್ ಉತ್ಪನ್ನವನ್ನು ನಾವು ಮಾಡ್ತಿದ್ದೇವೆ. ಸುಮಾರು 5,400 ಕೋಟಿ ರೂಪಾಯಿ ವಹಿವಾಟಾಗ್ತದೆ. 70 ಲಕ್ಷ ಕುಟುಂಬಗಳು ಅಂದರೆ 2 ಕೋಟಿ ಜನ ಈ ಬೆಳೆಯನ್ನು ನಂಬಿಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ಒಟ್ಟು ಉದ್ದಿಮೆಯನ್ನು 6 ಕೋಟಿ ಜನ ಅವಲಂಬಿತವಾಗಿದ್ದಾರೆ ಸರ್ ಇಡೀ ದೇಶದಲ್ಲಿ. ಇಷ್ಟು ದೊಡ್ಡ ಒಂದು ಉದ್ಯಮವನ್ನು ಅಡಿಕೆ ಒಂದು ವ್ಯಾಪಿಸಿದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಅಡಿಕೆ ನೇರವಾಗಿ ಆಹಾರದ ಬೆಳೆ ಆಗೋದಿಲ್ಲ, ಅದಕ್ಕೆ ಪರ್ಯಾಯ ಉಪಯೋಗಗಳನ್ನು ನಾವು ಕಂಡುಕೊಳ್ಬೇಕಾಗಿದೆ. ಅದು ಈಗ ಬಣ್ಣದ ಉಪಯೋಗ ನಾವು ಹುಡುಕ್ತಾ ಇದ್ದೇವೆ. ನಾವು ಅದೇ ರೀತಿ ತಿಂದು ಉಗುಳುವ ಉಪಯೋಗದ ಜೊತೆ ಜೊತೆಗೆ ಪರಿಸರಕ್ಕೆ ಪೂರಕವಾಗುವಂತಹ ಅನೇಕ ಉಪಯೋಗಗಳನ್ನು ಅಡಿಕೆ ಮುಖಾಂತರ ನಾವು ಕಂಡುಕೊಳ್ಬೇಕಾಗಿದೆ. ಈ ಉದಾಹರಣೆ ಹೇಳ್ತಾ ಆದಾಯ ದ್ವಿಗುಣ ಮಾಡಲಿಕ್ಕೆ 5 ತತ್ವಗಳನ್ನು ನಾವು ಗಮನಿಸ್ಕೊಳ್ತಿದ್ವಿ ಸರ್. ಅಂದರೆ ಹೆಚ್ಚು ಇಳುವರಿ ಕಡಿಮೆ ಜಾಗದಲ್ಲಿ, ಆಮೇಲೆ ಕಡಿಮೆ ಖರ್ಚು ಮಾಡಬೇಕು, ಮತ್ತು ಬೆಳೆ ವೈವಿಧ್ಯತೆಯನ್ನು ತಂದುಕೋಬೇಕು, ಆಮೇಲೆ ಬೆಳೆ ವೈವಿಧ್ಯತೆ ಜೊತೆಗೆ ಸಮಗ್ರತೆಯನ್ನು ಕಾಪಾಡಿಕೊಳ್ಬೇಕು. ಅಂದರೆ ಯಾವುದು ಸರಿ ಇದೆಯೋ ಒಂದಕ್ಕಿಂತ ಹೆಚ್ಚು ವಿಧಾನಗಳನ್ನು ಬಳಸಿ ನಾವು ಮುಂದುವರಿಬೇಕು. ಮತ್ತು ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಸ್ವಯಂ ಮಾರುಕಟ್ಟೆ, ಈ ಹಲವು ಅಂಶಗಳನ್ನು ಗಮನದಲ್ಲಿಟ್ಕೊಂಡ್ರೆ ಆದಾಯ ದ್ವಿಗುಣ ಸರಿಯಾಗುತ್ತೆ. ಇವೆಲ್ಲವನ್ನು ನಾವು ನಮ್ಮ ಯುವಜನತೆಯಲ್ಲಿ ಕಾಣಲಿಕ್ಕೆ ನಾವು ಬಯಸ್ತೇವೆ. ಅವರಿಂದ ಮಾತ್ರ ಇದು ತುಂಬ ಪರಿಣಾಮಕಾರಿಯಾಗಿ ಸಾಧ್ಯ ಇದೆ. ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಯುವಶಕ್ತಿ ಇದಕ್ಕೆ ಕೈ ಹಾಕಬೇಕು ಅನ್ನೋದು ನಮ್ಮ ಆಸೆ. ಇಂಥ ಸಂದರ್ಭದಲ್ಲಿ ನಮ್ಮ ಆದಾಯ ದ್ವಿಗುಣ ಪ್ರಕ್ರಿಯೆ ಏನಿದೆ ಅದು ಖಂಡಿತವಾಗಲೂ ಸಾಕಾರ ಆಗ್ತದೆ. ಸಮಗ್ರ ಕೃಷಿ ಪದ್ಧತಿ ಅಂತ ಏನು ಹೇಳಿದ್ವಿ ಅದು ಅತ್ಯಂತ ಒಂದು ಪರಿಣಾಮಕಾರಿಯಾದಂಥ ಒಂದು ಪದ್ಧತಿಯಾಗಿ ಎಲ್ಲರಿಗೂ ಕಂಡುಬಂದಿದೆ. ಹಾಗಾಗಿ ಸಮಗ್ರತೆ ಅಂತಂದರೆ ಅದು ಕೃಷಿ ಪದ್ಧತಿಯಲ್ಲಿ ಇರ್ಬೋದು, ಬದುಕಿನಲ್ಲಿ ಇರ್ಬೋದು, ಅದನ್ನು ನಾವು ಪರಿಗಣಿಸ್ಕೊಂಡು ಮುಂದುವರೆದ್ರೆ ಖಂಡಿತವಾಗಲೂ ಆದಾಯ ದ್ವಿಗುಣ ಸಾಧ್ಯ ಇದೆ ಸರ್. ಸರ್, ಆಗಿದ್ರೆ ಈಗ ನಮ್ಮ ಕೃಷಿಕರಾಗಿರ್ಬೋದು ಅಥವಾ ನೀವು ಹೇಳ್ದಂಗೆ ಯುವ ಕೃಷಿಕರಾಗಿರ್ಬೋದು, ನಮ್ಮ ಆದಾಯ ದ್ವಿಗುಣ ಮಾಡೋ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಪರಿಸರವನ್ನು ಸಾಕಷ್ಟು ಕಾಪಾಡ್ಕೊಳ್ಬೇಕಾಗುತ್ತೆ. ಈ ಪರಿಸರವನ್ನು ಕಾಪಾಡ್ಕೊಂಡಾಗ ಮಾತ್ರ ನಾವು ಈ ಎಲ್ಲದನ್ನು ಯಶಸ್ವಿಯಾಗಿ ನಿಭಾಯಿಸಿ ನಾವು ಈ ಕೃಷಿಯಲ್ಲಿ ಪ್ರಗತಿ ಕಾಣಲಿಕ್ಕೆ ಸಾಧ್ಯ. ಈ ಪರಿಸರವನ್ನು ಕಾಪಾಡಿಕೊಂಡು ಈ ಕೃಷಿಯನ್ನು ಮುಂದುವರಿಸಬೇಕಾದ್ರೆ ನಮ್ಮ ಹೋಗ್ತಿರ್ತಕ್ಕಂಥ ದಿಕ್ಕು, ನಮ್ಮ ಯುವ ಕೃಷಿಕರಾಗಿರ್ಬೋದು ಕೃಷಿಕರು ಹೋಗ್ತಿರುವ ದಿಕ್ಕುಗಳಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತವೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚರಿಕೆಗಳನ್ನು ತಗೊಂಡು ನಾವು ಈ ಕೃಷಿಯನ್ನು ಮುಂದುವರಿಸಬೇಕಾಗತ್ತೆ ಸರ್? ನೀವೀಗ ಹೇಳಿದ್ದು ಪರಿಸರದ ವಿಚಾರದಲ್ಲಿ ನಾವು ಸೂಕ್ಷ್ಮ ಸಂವೇದನೆಯನ್ನು ಇಟ್ಕೊಂಡು ಮುಂದುವರಿಬೇಕು ಅನ್ನೋದು ಬಹಳ ಮುಖ್ಯವಾದ್ದು ಸರ್. ಏನಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲಿ ಕೃತಕ ಬುದ್ಧಿಮತ್ತೆ ಕೈಗೊಂಬೆಗಳಾಗ್ತೇವೆ ನಾವು. ಈಗ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಹಳ ಮುಖ್ಯವಾಗ್ತಾ ಹೋಗ್ತದೆ, ಮೆಕನೈಸೇಷನ್ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಇಂಥ ಸಂದರ್ಭದಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಇಟ್ಕೊಂಡು ಅದನ್ನು ಉಳಿಸ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗ್ತದೆ. ಅಂದರೆ ಮನುಷ್ಯ ತಾನೇ ಬಹಳ ಮುಖ್ಯ, ತಾನೇ ಅತಿ ಬುದ್ಧಿವಂತಿಕೆ ಇರುವಂಥ ಜೀವಿ ಅಂತ ಅಂದ್ಕೊಂಡಿರುವಾಗ ಇಂಥ ಸಂದರ್ಭದಲ್ಲಿ ಸಹಬಾಳ್ವೆ ಉಳಿದೆಲ್ಲ ಜೀವಿಗಳು ಇರಬೇಕು ಈ ಭೂಮಿ ಮೇಲೆ ಅನ್ನೋ ಸತ್ಯವನ್ನು ನಾವು ಮರಿಬಾರ್ದು. ಯಾಕೆಂದರೆ ಒಂದು ಜೇನು ಅನ್ನೋ ಸಂತತಿ 30 ದಿನ ಈ ಪ್ರಪಂಚದಲ್ಲಿಲ್ಲ ಅಂದರೆ ಇಡೀ ಮನುಕುಲವೇ ನಾಶವಾಗ್ತದೆ. ಅಷ್ಟರ ಮಟ್ಟಿನ ಅವಲಂಬಿತ ಸಮಾಜ ನಮ್ಮದಾಗಿದೆ. ಆಮೇಲೆ ನಮ್ಮ ಪಾತ್ರ ಇಡೀ ಜೀವ ಸಂಕುಲದಲ್ಲಿ 7ನೇದೋ 8ನೇದೋ ಮಟ್ಟದಲ್ಲಿದ್ದೇವೆ ಸರ್. ಅದಕ್ಕಿಂತ ಮುಂಚೆ ಇನ್ಸೆಕ್ಟ್ಸ್ ಇದೆ, ಅಂದರೆ ಕೀಟಗಳಿದೆ, ಆಮೇಲೆ ಮೀನಿದೆ, ಮೃದ್ವಂಗಿಗಳಿದೆ, ಅನಿಲಿಡ್ಸ್ ಅಂತ ಹೇಳ್ತೀವಿ ಅವು ಇದೆ, ಆಮೇಲೆ ಉಳಿದ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸೇರಿಸಿದ್ರೆ ಅದಾದ ಮಂತ್ರ ನಮ್ಮದು ಮನುಷ್ಯನ ಜಾತಿಯ ಒಂದು ಪರ್ಸೆಂಟೇಜ್ ಬರ್ತದೆ. ನಮ್ಮದು 100% ಅಂತ 100ರಲ್ಲಿ ತಗೊಂಡ್ರೆ ಪ್ರತಿಶತಕ್ಕೆ ನಮ್ಮದು 2.5% ಸರ್ ನಮ್ಮ ಕಾಂಟ್ರಿಬ್ಯೂಷನ್ ಇಡೀ ಜೀವ ಸಂಕುಲಕ್ಕೆ. ಸೊ ಅದಕ್ಕಿಂತ ಮುಂಚೆ ಅಂದರೆ ನಮ್ಮ ಮೇಲ್ಗಡೆ ತುಂಬ ಜೀವ ಸಂಕುಲಗಳು ಬಹಳ ಮುಖ್ಯವಾಗಿವೆ. ಈ ಸತ್ಯವನ್ನು ನಾವು ಅರಿಬೇಕಾಗ್ತದೆ. ಇದನ್ನು ಅರಿತುಕೊಂಡು ನಾವು ಬೇರೆಯ ಜೀವಿಗಳೊಂದಿಗೆ ಬಹಳ ಅಂದರೆ ಕೋಆಪರೇಷನ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಸಹಕಾರದಲ್ಲಿ ಬಾಳಿದ್ರೆ ಮಾತ್ರ ನಮ್ಮ ಉಳಿಯುವಿಕೆ ಸಾಧ್ಯ ಇದೆ. ಎಲ್ಲವನ್ನು ನಾಶಗೊಳಿಸಿ ತಾನೊಬ್ಬನೇ ಜೀವಿಸಬೇಕು ಅಂತ ಹೇಳಿದ್ರೆ ಅದು ನಮ್ಮ ಸರ್ವನಾಶವನ್ನು ನಾವೇ ಮೈ ಮೇಲೆ ಹೇಳ್ಕೊಂಡಂಗೆ ಅಂತ ಸರ್. ಸೊ ನನ್ನ ಪ್ರಕಾರ ಕಾಂಪಿಟೇಷನ್ ಯುಗ ಹೋಗಿದೆ, ಕೋಆಪರೇಷನ್ ಯುಗ ಈಗ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೃಷಿ ನಮ್ಮೆಲ್ಲರಿಗೂ ಅತ್ಯಂತ ಅಗತ್ಯ ಸರ್. ಇನ್ನು ಇದ್ರ ಬಗ್ಗೆ ಏನಾದರೂ ನಮ್ಮ ರೈತ ಬಾಂಧವರಿಗೆ ಸಂಶಯ ಇದ್ದು ನಿಮ್ಮನ್ನ ಏನಾದರೂ ಸಂಪರ್ಕ ಮಾಡಬೇಕಂತ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಯಾವಾಗಲೂ ರೈತರಿಗೆ ತೆರೆದಿರ್ತದೆ. ದಾವಣಗೆರೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ. ನನ್ನ ದೂರವಾಣಿ ಸಂಖ್ಯೆ 9449985687. ರೈತ ಬಾಂಧವರೇ, ಡಾಕ್ಟರ್ TN ದೇವರಾಜ್ ಸರ್ ಅವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9449985687. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಪ್ರಸಕ್ತ ಕೃಷಿಯಲ್ಲಿ ಸಂದಿಗ್ಧತೆಗಳು ಮತ್ತು ಪರಿಹಾರ ಉಪಯೋಗಗಳ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ತುಂಬ ಹೃದಯ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ಪ್ರಸ್ತುತ ಕೃಷಿಯಲ್ಲಿ ಸಂದಿಗ್ಧತೆಗಳು ಹಾಗೂ ಪರಿಹಾರೋಪಾಯಗಳ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾ TN ದೇವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ರೈತರಿಗೆ ಸಲಹೆ ಕೇಳೋಣ. ಕೃಷಿಯಲ್ಲಿ ಸಾವಯವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸಿ ಭೂ ಫಲವತ್ತತೆ ಹೆಚ್ಚಿಸುವ ಮೂಲಕ ಉತ್ಪಾದಕತೆಯನ್ನು ಅಧಿಕಗೊಳಿಸಬೇಕಾಗಿದೆ. ಅಲ್ಲದೆ ಪರಿಸರ ಮಾಲಿನ್ಯವನ್ನುಂಟು ಮಾಡುವಂತಹ

ಮಲ್ಲಿಗೆ ಗುಂಪುಳ್ಳ ಕೇಲಿಗೆ ಮೊಕ್ಕೆ ಮತಾಳ್ ಮಲ್ಲಿಗೆ ಸಂಪಿಗೆ ಶಾವಂತಿಗೆ ಗುಂಪುಳ್ಳ ಕೇಲಿಗೆ